आप अपनी और अपने आसपास कई लोगों की जान बचा सकते हैं। चक्रवात की चेतावनी SMS के जरिए भी दी जाती है, इसलिए अपने मोबाइल फोन हमेशा चार्ज रखें। केवल आधिकारिक चेतावनी पर ध्यान दें, अफवाहों पर ध्यान न दें। चक्रवात से बचा जा सकता है, तैयारी में ही समझदारी है। राष्ट्रीय आपदा प्रबंधन प्राधिकरण, भारत सरकार द्वारा जनहित में जारी। ಇದೀಗ ಕೇಳಿ ನವಣೆ ಸಿರಿಧಾನ್ಯ ಮೌಲ್ಯವರ್ಧನೆ ಹಾಗೂ ಬಳಕೆ. ಈ ಕುರಿತು ಹೊಸದುರ್ಗ ತಾಲೂಕು ಆನಿವಾಳ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಪಿಎಂ ಸುಮಾ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ಕೇಳುಗರೆ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ನವಣೆ ಸಿರಿಧಾನ್ಯದ ಬಗ್ಗೆ, ಅಂದರೆ ಅದನ್ನು ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು ಮತ್ತು ಯಾವ ರೀತಿ ಬಳಕೆ ಮಾಡಬೇಕು, ಏನೆಲ್ಲ ಒಂದು ಅಡುಗೆಯನ್ನು ಅದರಲ್ಲಿ ಮಾಡ್ಬೋದು ಮತ್ತು ಸಿಹಿ ತಿನಿಸುಗಳನ್ನು ಮಾಡಿ ಅದನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ನೀಡಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹೊಸದುರ್ಗ ತಾಲೂಕು ಆನಿವಾಳ ಗ್ರಾಮದ ಶ್ರೀಮತಿ PM ಸುಮಾ ಅವರು. ನಮಸ್ಕಾರ ಸುಮಾ ಅವರೇ. ನಮಸ್ತೆ ಸರ್. ಸುಮಾ ಅವರೇ, ತಾವು ಇವತ್ತು ಈ ನವಣೆ ಒಂದು ಸಿರಿಧಾನ್ಯ, ಹೌದು, ಅದರ ಒಂದು ಮೌಲ್ಯವರ್ಧನೆ, ಅಂದ್ರೆ ಈಗ ನಮ್ಮ ಕೇಳುಗರು ಸಾಮಾನ್ಯವಾಗಿ ನವಣೆ ನೋಡಿರ್ತಾರೆ ಅಂದ್ರೆ ಅಕ್ಕಿ ಅಷ್ಟೇ ನೋಡಿರ್ತಾರೆ, ಕೆಲವರಿಗಂತೂ ಯಾವ ರೀತಿ ಇರುತ್ತಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಈ ನವಣೆ ಸಿರಿಧಾನ್ಯನ ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು, ಅದನ್ನ ಯಾವ ರೀತಿ ಬಳಕೆ ಮಾಡಿದ್ರೆ ನಾವು ರುಚಿ ರುಚಿಯಾದಂತ ಅಡಿಗೆಗಳನ್ನು ಮಾಡ್ಕೊಂಡು ತಿನ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಈ ನವಣೆಯನ್ನ ಯಾವ ರೀತಿ ಬಳಸ್ಬೇಕು ಸರ್? ನಾವು ನವಣೆನ ಯಾವ ರೀತಿ ಬಳಸ್ಬೇಕು ಅಂತಂದ್ರೆ, ಮೊದಲು ನಾವು ಮಾರ್ಕೆಟ್ ಅಲ್ಲೆಲ್ಲ ತಗೊಂಡ್ ಬರ್ತೀವಿ. ಆ ಮಾರ್ಕೆಟ್ ಅಲ್ಲಿ ತಗೊಂಡ್ ಬಂದಾಗ ಮಾರಾಟ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಒಂದು ಒಳ್ಳೆಯ ರೀತಿಯಾದ ಕಾಳನ್ನ ಮಾರಾಟಕ್ಕೆ ಬರಲಿಲ್ಲ, ಕಡ್ಡಿ ಕಸ ಮಣ್ಣು ಎಲ್ಲದನ್ನು ಮಿಕ್ಸ್ ಮಾಡಿ ಹಾಕ್ತಾರೆ, ಅವರಿಗೆ ಏನು ದುಡ್ಡಿಗೆ ಮಾತ್ರ ಬೆಲೆ ಕೊಡ್ತಾರೆ. ಅಂತದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಒಳ್ಳೆಯ ಮೌಲ್ಯವಾಗಿರೋಂತ ಒಂದು ಕಾಳನ್ನ ನಾವು ತಗೋಬೇಕು ಅಂದ್ರೆ, ನಮ್ಮ ಸುತ್ತಮುತ್ತಲಿನಲ್ಲಿರೋಂತ ರೈತರು ಬೆಳೆದಂತ ನವಣೆನ ನಾವು ಖರೀದಿ ಮಾಡಿದಾಗ ಆಗ ಅದು ಒಳ್ಳೆಯ ಕಾಳನ್ನ ನಾವು ಪಡ್ಕೊಂಡ್ಲಿಕ್ಕೆ ಸಾಕಾಗುತ್ತೆ. ಆ ಒಂದು ಒಳ್ಳೆಯ ಕಾಳನ್ನ ತಗೊಂಡಾಗ ಈ ಕಾಳಿಗೆ ಏನು ಮೇನ್ ಅಂತಂದ್ರೆ ಸರ್, ಈಗ ಬೇರೆ ಬೇರೆ ಎಲ್ಲ ಬೆಳೆ ಬೆಳೀತಾರೆ, ಅದಕ್ಕೆ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಮಿಕ್ಸ್ ಮಾಡ್ತಾರೆ. ಈ ಬೆಳೆಗೆ ರಾಸಾಯನಿಕ ಗೊಬ್ಬರನ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಹಾಕ್ ಬಿಡ್ತಾರೆ ವಿನಃ ಇನ್ನ ಬೇರೆ ಎಂಥದನ್ನು ಕೂಡ ಗೊಬ್ಬರನ ಜಾಸ್ತಿ ಉಪಯೋಗಿಸೋದಿಲ್ಲ. ಹಾಗಾಗಿ ನಾವು ಹೆಚ್ಚಿನದಾಗಿ ನವಣೆ ಹಕ್ಕಿನ ನಾವು ರೈತನಿಂದನೇ ತಗೊಂಡು ಆ ಹಕ್ಕಿನ ನಾವು ಏನ್ ಮಾಡ್ಬೇಕು, ಮಿಲ್ ಮಾಡ್ಬೇಕು. ಮಿಲ್ ಮಾಡಿ ಆದ್ಮೇಲೆ ಅದು ಕಾಳು ಬರುತ್ತೆ, ಆ ಮೇಲಿಂದ ಸಿಪ್ಪೆ ಎಲ್ಲ ಹೋಗುತ್ತೆ, ಅದನ್ನ ನಾವು ಕ್ಲೀನ್ ಮಾಡಿ ಆಮೇಲೆ ಏನಾದ್ರೂ ಕಲ್ಲು ಸಣ್ಣ ಪುಟ್ಟ ಮರಳು ಇಂಥದ್ದೆಲ್ಲ ಇರುತ್ತೆ ಅಂತ ನಾವು ಅದನ್ನ ಏನ್ ಮಾಡ್ಬೇಕು, ಅದನ್ನು ಸತ ನಾವು ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಿದಾಗ ನಮ್ಮ ಹತ್ರ ಜಾಸ್ತಿ ಇದೆ ಅಂತಂದ್ರೆ ನಾವೇನ್ ಮಾಡ್ಬೋದು, ಮಾರುಕಟ್ಟೆಗೂ ಕೂಡ ನಾವು ಬಿಡ್ಬೋದು. ಇವತ್ತಿನ ದಿನದಲ್ಲಿ ಜಾಸ್ತಿ ಇದಕ್ಕೆ ನವಣೆ ಹಕ್ಕಿಗೆ ತುಂಬಾ ಬೇಡಿಕೆ ಇದೆ ಸರ್, ಬೇಡಿಕೆ ಇದೆ. ಆದ್ರೆ ನಾವು ಆ ಬೇಡಿಕೆನ ಪೂರೈಸಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ಇದ್ರ ಬಗ್ಗೆ ನಾವು ನವಣೆ ಹಾಕಿ ಬಗ್ಗೆನೆ ನಾವು ತಿಳ್ಕೊಂಡ್ಲೇ ಇಲ್ಲ. ಹೀಗಾಗಿ ನಾವು ಪೂರೈಸಲಿಕ್ಕೆ ಯಾವ ರೀತಿಯಾಗಿ ಆಲೋಚನೆ ಮಾಡ್ತೀವಿ, ಈ ನಿಟ್ಟಲ್ಲಿ ಇರೋದ್ರಿಂದ ಈ ನವಣೆ ಹಾಕಿನ ನಾವು ಮೌಲ್ಯವರ್ಧನೆ ಮಾಡಿ ನಾವು ಮಾರುಕಟ್ಟೆಗೂ ಬಿಡಬಹುದು. ಆಮೇಲೆ ಇದರಿಂದ ಸಾಕಷ್ಟು ನಮಗೆ ಸವಿಸವಿಯಾದಂತ ಆಹಾರ ಮಾಡಿ ನಾವು ದಿನನಿತ್ಯ ಬಳಸ್ಲಿಕ್ಕೂ ಕೂಡ ಇದು ಬಹಳ ಪೂರಕವಾಗಿ ಇರುವಂತ ಒಂದು ಅಂಶ ಸರ್. ನೀವು ಹೇಳಿದ್ರೆ ಸವಿಸವಿಯಾದಂತ ಆಹಾರ ಮಾಡಿ ನಾವು ಬಳಸಬಹುದು ಅಂತ ಹೇಳಿ, ಯಾವ್ಯಾವ ರೀತಿಯ ಒಂದು ಆಹಾರ ಇದರಲ್ಲಿ ಮಾಡಬಹುದು ಅಂದ್ರೆ ನವಣೆ ಅಕ್ಕಿಯಿಂದ? ನಾವು ಏನ್ ಮಾಡಬಹುದು ಸರ್, ನವಣೆ ಅಕ್ಕಿಯಿಂದ ಪಾಯಸ ಮಾಡಬಹುದು ಸರ್. ನಾವು ಬೇರೆ ಬೇರೆ ಹೆಸರು ಬೇಳೆ ಪಾಯಸ ಮಾಡ್ತೀವಿ ಆತರ, ಈ ಅದೇ ಇದರಲ್ಲಿ ಇದು ನಾವು ನವಣೆ ಹಕ್ಕಿನಲ್ಲೂ ಕೂಡ ನಾವು ಪಾಯಸನ ಮಾಡಬಹುದು. ಮತ್ತೆ ಏನ್ ಮಾಡಬಹುದು ಅಂತಂದ್ರೆ, ನವಣೆ ಹಕ್ಕಿಯಿಂದ ಉರೇಕಿ ಉಂಡೆ ಅಂತನ್ನೋ ತರ ನಾವು ಅದನ್ನು ಕೂಡ ತಯಾರು ಮಾಡಬಹುದು. ಆಮೇಲೆ ನವಣೆ ಹಕ್ಕಿಯಿಂದ ನಾವು ಪಾಯಸನು ಕೂಡ ನಾವು ಮಾಡ್ತೀವಿ. ಒಂದು ಇನ್ನೊಂದು ಮೊಸರು ಅನ್ನ ಅಂತ ಕೂಡ ನಾವು ಮಾಡಬಹುದು. ಆಮೇಲೆ ಮತ್ತೆ ನಾವು ಇನ್ನೇನ್ ಮಾಡಬಹುದು, ಚಿತ್ರಾನ್ನ ಕೂಡ ಇದರಲ್ಲಿ ನಾವು ಮಾಡಬಹುದು. ದಿನನಿತ್ಯ ನಾವು ತಿಂಡಿಗೆ ಏನು ಉಪಯೋಗಿಸ್ತೀವ, ಒಂದೇ ಸರಿ ಡೈರೆಕ್ಟ್ ಆಗಿ ನಾವು ಇದು ಒಂದೇ ಹಾಕಿದೇನೆ ನಾವು ದೋಸೆ ಆಗ್ಲಿ ಇಡ್ಲಿ ಆಗ್ಲಿ ಕಡುಬು ಆಗ್ಲಿ ಇಂಥದನ್ನ ಮಾಡೋದ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನ ಉಪಯೋಗಿಸೋದು. ಇದನ್ನ ನಾವು ಏನ್ ಮಾಡಬಹುದು ಅಂತಂದ್ರೆ, ದಿನನಿತ್ಯ ನಾವು ಮಾಡೋ ಅಂತ ಸಮಯದಲ್ಲಿ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಇದನ್ನ ಹಾಕ್ತಾ ಬರ್ತಾ ಬರ್ತಾ ಟೇಸ್ಟ್ ನ ಮನೆಯಲ್ಲಿ ಮಕ್ಕಳಿಗಿರ್ಬೋದು ಮನೆಯಲ್ಲಿ ಕುಟುಂಬದ ಸದಸ್ಯರಿಗೆ ಕೊಡ್ತಾ ಕೊಡ್ತಾ ಬಂದಾಗ ಇದರಿಂದ ಏನಾಗುತ್ತೆ ಅಂತಂದ್ರೆ, ಅನಾರೋಗ್ಯದಿಂದ ಇರೋ ಅಂತ ಒಂದು ಅಂಶನು ಕೂಡ ನಾವು ಕಡಿಮೆ ಮಾಡ್ತಾ ಮಾಡ್ತಾ ಬಂದು ಆಮೇಲೆ ಇದನ್ನ ಸವಿನೂ ಕೂಡ ನಾವು ಹೆಚ್ಚಿಸ್ತಾ ಬಂದಾಗ ಆಗ ನಾವು ಪೂರ್ತಿಯಾಗಿ ಈ ಸಿರಿಧಾನ್ಯಕ್ಕೆ ನಾವು ಒಂದು ಅಣಿಕೆಯನ್ನ ಹೊಂದ್ಕೋಬಹುದು ಅನ್ನೋದು ಒಂದು ಬಹಳ ಮನವರಿಕೆ ಮಾಡಿಕೊಡ್ಬೋದು. ನೀವು ಹೇಳಿದ್ರಿ ಒಂದು ಉರಿಯಕ್ಕಿ ಉಂಡೆ ಅಂತ ಮಾಡ್ಬೋದು, ಪಾಯಸ ಮಾಡ್ಬೋದು ಅಂತ ಹೇಳಿದ್ರೆ, ಚಿತ್ರಾನ್ನ ಮಾಡ್ಬೋದು, ಮೊಸರನ್ನ ಮಾಡ್ಬೋದು ಅಂತ ಹೇಳಿದ್ರೆ, ಯಾಕಂದ್ರೆ ಮಕ್ಕಳಿಗೆ ಅದರಲ್ಲಿ ಕೆಲವು ಹಬ್ಬಗಳ ಟೈಮ್ನಲ್ಲಿ ಈ ಸಿಹಿ ಪದಾರ್ಥಗಳನ್ನು ಮಾಡೋದು ಹೆಚ್ಚು, ಹೆಸರುಂಡೆ ಮಾಡ್ತಾರೆ, ರವೆ ಉಂಡೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ನವಣಕ್ಕಿಯನ್ನು ಬಳಸಿ ಉಂಡೆ ಮಾಡ್ಬೋದು ಅಂತ ಹೇಳಿದ್ರೆ, ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಸರ್, ಇದು ನವಣೆ ಹಕ್ಕಿನ ನಾವು ಅಕ್ಕಿ ಮಾಡಿ ಇಟ್ಕೊಂಡಿರ್ತೀವಿ. ಈ ನವಣೆ ಹಕ್ಕಿನ ಒಂದು ಪಕ್ಷ ನಾವು 1 kg ಮಾಡೋದನ್ನ ಹೇಳ್ತೀನಿ ಸರ್. ನಾನು ಹೇಳಿ, 1 kg ನವಣೆ ಹಕ್ಕಿನ ನಾವೇನ್ ಮಾಡ್ಬೇಕು, ಚೆನ್ನಾಗಿ ಅದನ್ನ ಉರ್ಕೋಬೇಕು ಸರ್, ಕೆಂಪುಗೆ ಆಗೋ ರೀತಿಯಾಗಿ ನವಣೆ ಹಕ್ಕಿನ ಉರ್ಕೊಂಡು ಅದ್ರ ಜೊತೆಗೆ 1 1/4 lb ಬಿಳಿ ಹಕ್ಕಿನ ನಾವು ಉರ್ಕೊಂಡು ಚೆನ್ನಾಗಿ ಅದು ಉರ್ದಿದ್ದಂತ ಕಾಳನ್ನ ಏನ್ ಮಾಡ್ಬೇಕು, ನಾವು ಮಿಲ್ ಮಾಡಿಸ್ಕೋಬೇಕು. ಮಿಲ್ ಮಾಡಿಸ್ಕೊಂಡು ನಾವು ಬೆಲ್ಲ ಬೇಕು ಇದಕ್ಕೆ, ಇದಕ್ಕೆ 1 1/2 kg ಬೆಲ್ಲ ಬೇಕು. ಯಾಕೆಂದ್ರೆ ಇದಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೆ ತಿನ್ಲಿಕ್ಕೆ ರುಚಿಕರವಾಗಿರುತ್ತೆ. ಹಾಗಾಗಿ ನಾವು ಇದನ್ನ ಬೆಲ್ಲದ ಪಾಕದ ತರ, ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು 1 lb ನಾವೇನ್ ನೀರ್ ಕುಡಿತೀವೋ ಅಂತ 1 lb 1/4 lb ಅಂತದೊಂದು ನೀರ್ನ ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಆ ಬೆಲ್ಲದ ಮತ್ತು ನೀರ್ನ ಎರಡನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಬೇಕು ಯಾವ ರೀತಿಯಾಗಿ ಅಂದ್ರೆ ಅಂಟು ಬರೋ ರೀತಿಯಾಗಿ ಕುದಿಸ್ಬೇಕು. ಈ ರೀತಿ ಅಂಟು ಬರೋ ರೀತಿಯಾಗಿ ಕುದಿಸಿದ್ದಕ್ಕೆ ನಾವು ಏನು ಕೆಂಪುಗೆ ಉರಿದಿದ್ದಂತ ನವಣೆ ಹಕ್ಕಿಗೆ ಶೇಂಗಾ ಬೀಜ ಹಾಕ್ಬೇಕು, ಉರಿಗಡಲೆ ಹಾಕ್ಬೇಕು, ಕೊಬ್ಬರಿನ ನಾವು ತುರ್ದಿಟ್ಕೊಂಡಿದ್ದು ಕೊಬ್ಬರಿ ಹಾಕ್ಬೇಕು, ಏಲಕ್ಕಿ ಮತ್ತು ಏಲಕ್ಕಿ ಶುಂಠಿ ಇದು ಎರಡನ್ನು ಹಾಕ್ಬೇಕು. ಏಲಕ್ಕಿಗಿಂತ ಏಲಕ್ಕಿ ಶುಂಠಿ ತುಂಬಾ ಪರಿಮಳವನ್ನು ಕೊಡೋ ಅಂತದ್ದು ಇರುತ್ತೆ ಅದರಲ್ಲಿ ಆ ಗುಣ. ಇದೆಲ್ಲದನ್ನು ನಾವೇನ್ ಮಾಡ್ಬೇಕು, 1 ಪಾತ್ರೆಯಲ್ಲಿ ಆ ಹಿಟ್ಟೊಂದಿಗೆ ಮಿಲ್ ಮಾಡಿದ ಹಿಟ್ಟಿನೊಂದಿಗೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಆ ಬೆಲ್ಲದ ಪಾಕ ಬರ್ತಾ ಇರುತ್ತಲ್ಲ ಆ ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಾಕ್ತಾ ಅದನ್ನ ಉಂಡೆನ ನಾವು ಕಟ್ಟಿ ಒಂದ್ ಕಡೆ ಇಡ್ಬೇಕು. ಆ ಉಂಡೆ ಕಟ್ಟಿದ್ದನ್ನ ತಕ್ಷಣನೇ ನಾವು ಏನ್ ಮಾಡ್ಬೇಕು, ಅದನ್ನ ಒಂದು ಡಬ್ದಲ್ಲಿ ಹಾಕಿ ಇಡೋಂತ ಕೆಲಸನ ಮಾಡಬಾರ್ದು. ಇದು ನಾವು ತಪ್ಪು ಮಾಡ್ತೀವಿ. ಉಂಡೆ ಮಾಡ್ಬಿಟ್ಟು ಬಿಸಿ ಇರೋದನ್ನೇ ನಾವು ಒಂದು ಪಾತ್ರೆಯಲ್ಲಿ ಇಟ್ಟಾಗ ಅದು ಏನಾಗುತ್ತೆ, ಕೆಟ್ಟೋಗ್ಬಿಡುತ್ತೆ. ಅದನ್ನ ನಾವು ಸುಮಾರು 1-2-3 ಗಂಟೆ ಕಾಲ ದೊಡ್ಡದೊಂದು ಟ್ರೇ ನಲ್ಲಿ ಹಾಕಿ ಅದನ್ನ ತಣ್ಣಗೆ ಮಾಡಿ ಗಟ್ಟಿ ಆಗೋ ರೀತಿಯಾಗಿ ಬಿಡ್ಬೇಕು, ಗಾಳಿಯಲ್ಲೇ ಆರ್ಬೇಕದು. ತದನಂತರದಲ್ಲಿ ನಾವು ಏನ್ ಮಾಡ್ಬೇಕು, 1 ಬಾಕ್ಸ್ ಅಲ್ಲಿ ನಾವು ಹಾಕಿ ಇಟ್ಟಾಗ ಈ ಉಂಡೆ ತುಂಬಾ ಗಟ್ಟಿ ಇರುತ್ತೆ, ಬಹಳ ರುಚಿಯಾಗಿ ಇರುತ್ತೆ ಸರ್. ಇದು ಎಷ್ಟು ದಿನ ಆದ್ರೂ ಕೂಡ ಇದು ಹಾಳಾಗೋದಿಲ್ಲ. ಆಮೇಲೆ ಇದರಲ್ಲಿ ಎಲ್ಲಾ ಅಂಶನೂ ಕೂಡ ಸೇರಿರುತ್ತೆ, ಬರೀ ನವಣೆ ಅಕ್ಕಿ ಬೆಲ್ಲ ಇಷ್ಟೇ ಇರೋದಿಲ್ಲ. ಶೇಂಗಾ ಬೀಜ ಇರೋದ್ರಿಂದ, ಕೊಬ್ಬರಿ ಇರೋದ್ರಿಂದ, ಆಮೇಲೆ ಉರಿಗಡಲೆ ಇರೋದ್ರಿಂದ, ಎಲ್ಲ ತಿನ್ಲಿಕ್ಕೆ ಬಹಳ ಎಲ್ಲ ವಿಟಮಿನ್ ಅಂಶಗಳು ಇರೋದ್ರಿಂದ ಬಹಳ ರುಚಿಕರವಾಗಿರುತ್ತೆ. ಆಮೇಲೆ ಒಂದು ಒಳ್ಳೆ ಆರೋಗ್ಯನೂ ಕೂಡ ಹೊಂದ್ಲಿಕ್ಕೆ ಅವಕಾಶ ಆಗುತ್ತೆ. ಈಗ ಮಕ್ಕಳಿಗೆ ನಾವು ಏನ್ ಮಾಡ್ತೀವಿ, ಈಗ ಬೇರೆ ಕಡೆ ಎಲ್ಲರೂ ಟ್ರಿಪ್ ಹೋಗ್ತಾರೆ ಅಂತ ಅನ್ನುವಾಗ ಜಲ್ದಿ ಈಸಿಯಾಗಿ ಆಗುತ್ತೆ, ಒಂದು ರವೆ ಉಂಡೆ ಮಾಡ್ಕೊಡ್ತೀವಿ ಅಥವಾ ಬೇರೆ ಹೊರಗಿಂದ ಶಾಪಿಂದ ಏನ್ ಮಾಡ್ತೀವಿ ಬೇರೆ ಏನಾದ್ರೂ ತಗೊಂಬಂದು ಕೊಡ್ತೀವಿ. ಇದನ್ನೇ ನಾವು ಈ ಒಂದು ನವಣೆ ಹಕ್ಕಿಯಿಂದನೂ ಕೂಡ ನಾವು ಚಕ್ಲಿನ ಕೂಡ ನಾವು ಮಾಡಬಹುದು ಸರ್. ಇದೇ ರೀತಿಯಾಗಿ ನಾವು ಈಗೇನು ಉರೇಕಿ ಉಂಡೆ ಮಾಡ್ಲಿಕ್ಕೆ ಹೇಳಿದ್ದು ಅದೇ ಮೆಥೆಡ್ ಅಲ್ಲಿ ಇದನ್ನ ಉರ್ದು ಮಿಷನ್ಗೆ ಹಾಕ್ಸಿ ಈ ಎಲ್ಲ ಥಿಂಗ್ಸ್ ಅದಕ್ಕೆ ಸ್ವಲ್ಪ ಹೋಮ್ ಕಾಳ ಹಾಕ್ಬೇಕು, ಸ್ವಲ್ಪ 1-2 ಕಾರದ ಪುಡಿ, ಅಚ್ಚ ಕಾರದ ಪುಡಿ, ಇದು ಎಲ್ಲದನ್ನು ಹಾಕಿ ನಾವು ಇದನ್ನ ಕಲಿಸಿಬಿಟ್ಟು ಬಿಸಿ ನೀರಿನ ಒಂದು ಪಾತ್ರೆ ಉಸಿರು ಬಾಯಲ್ಲಿ ಗಟ್ಟಿಯಾಗಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಮಾಡಿಕೊಂಡು ಚಕ್ಲಿ ಮಾಡಿದ್ರು ಕೂಡ ತುಂಬಾ ಗರಿಗರಿಯಾಗಿ ತುಂಬಾ ರುಚಿಕರವಾಗಿರುತ್ತೆ ಸರ್. ಇದನ್ನ ನಾವು ಟ್ರಿಪ್ ಹೋದಾಗ ಮನೆಯಲ್ಲಿ ಮಾಡಿಟ್ಟಾಗ ಸಂಜೆ ಟೈಮು ಜಮೀನಿಂದ ಬಂದಿರೋರ್ಬೋದು ಅಥವಾ ಆಫೀಸಿಂದ ಬಂದಿರೋರು ಇರ್ಬೋದು, ಮಕ್ಕಳಿಗೆ ಶಾಲೆಯಿಂದ ಬಂದಿರೋರು ಇರ್ಬೋದು, ಇಂಥವರಿಗೆಲ್ಲ ನಾವು ಮಕ್ಕಳಿಗೆ ಹಾಲಿನ ಒಟ್ಟಿಗೆ ಇದನ್ನು ಕೊಟ್ಟಾಗ ಅವರಿಗೂ ಕೂಡ ಒಂದು ಒಳ್ಳೆ ರುಚಿಕರವಾದಂತ ಸ್ನ್ಯಾಕ್ಸ್ ನ ಕೊಟ್ಟ ಹಾಗೆ ಆಗುತ್ತೆ ಸರ್. ಈಗ ಇವು ಸಾಮಾನ್ಯವಾಗಿ ಕೆಲವೊಂದು ಸಂದರ್ಭದಲ್ಲಿ ಮಾಡುವಂಥದ್ದು, ಈ ಉಂಡೆ ಹಬ್ಬದ ಸಂದರ್ಭದಲ್ಲಿ ಇರ್ಬೋದು, ಇಲ್ಲ ಎಲ್ಲಾನ ಟ್ರಿಪ್ ಹೋದಾಗ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ದಿನನಿತ್ಯ ಬೇರೆ ಏನಾದ್ರೂ ಒಂದು ಮನೆಯಲ್ಲಿ ಬೇರೆ ಐಟಮ್ ಮಾಡ್ಬೇಕು, ಸಿಹಿ ಆದಂತ ಒಂದು ಆಹಾರ ಮಾಡ್ಬೇಕು ಅಂದ್ರೆ ನೀವು ಪಾಯಸ ಮಾಡ್ಬೋದು ಅಂತ ಹೇಳಿದ್ರೆ, ಈ ಪಾಯಸನ ಯಾವ ರೀತಿ ಮಾಡಿದ್ರೆ ಬಹಳ ರುಚಿಯಾಗಿರುತ್ತಂತ ಹೇಳ್ತೀರಾ ಸರ್? ನಾವು ಇದು ಪಾಯಸನ ಯಾವ ರೀತಿಯಾಗಿ ಮಾಡ್ಬೇಕು ಅಂತಂದ್ರೆ, ಅಕ್ಕಿನ ನಾವೇನ್ ಮಾಡ್ಬೇಕು, ಸ್ವಲ್ಪ ಹೊತ್ತು ನೆನ್ಸಿಡ್ಬೇಕು ಸರ್. ನೆನ್ಸಿಟ್ಟು ಈ ಅಕ್ಕಿನ ನಾವೇನ್ ಮಾಡ್ಬೇಕು, ಬಹಳ ಮೃದುವಾಗಿ ಬರೋ ರೀತಿಯಾಗಿ ಅನ್ನ ಮಾಡ್ಬೇಕು, ಮೆತ್ತಗಿರ್ಬೇಕು, ಸಾಫ್ಟ್ ಇರ್ಬೇಕದು. ಅದನ್ನ ಅನ್ನ ನಾವು ಆ ರೀತಿ ಮಾಡಿಕೊಂಡು ಆಮೇಲೆ ನಾವು ಈಗ ಬೆಲ್ಲ ಕಾಯ್ತುರಿ ಏಲಕ್ಕಿ ಇದನ್ನೆಲ್ಲ ನಾವ್ ಏನ್ ಮಾಡ್ಬೇಕು, ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಆಮೇಲೆ ಬೆಲ್ಲದ ಪಾಕನ್ನು ಸ್ವಲ್ಪ ಕಾಯಿಸ್ಕೋಬೇಕು. ಯಾಕೆ ಅಂದ್ರೆ ನಾವು ಆ ಅನ್ನದೊಟ್ಟಿಗೆನೆ ಬೆಲ್ಲ ಹೇಗ್ ತಮ್ಮ ನಾವು ಚೆಚ್ಚಿ ಹಾಕಿ ಮಾಡೋದ್ರಿಂದ ಆ ಬೆಲ್ಲದಲ್ಲಿ ಈ ಹಲೆ ಮನೆಯಲ್ಲಿ ಇಲ್ಲೆಲ್ಲ ಮಾಡುವಾಗ ಸ್ವಲ್ಪ ಏನಾದ್ರೂ ಕಡ್ಡಿ ಕಸ ಇರುತ್ತೆ, ಸ್ವಲ್ಪ ಮಣ್ಣು ಇಂಥದ್ದೆಲ್ಲ ಏನಾದ್ರೂ ಇರುತ್ತೆ, ಅದು ಮತ್ತೆ ನಮ್ಮ ದೇಹಕ್ಕೆನೆ ತೊಂದರೆಗೆ ಈಡಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವೇನ್ ಮಾಡ್ಬೇಕು, ಫಸ್ಟ್ ಆ ಬೆಲ್ಲನ ಸ್ವಲ್ಪ ನೀರಾಕಿ ಬಿಸಿ ಮಾಡಿ ಸುಮ್ಮನೆ ಪಾನ್ಕ ಟೈಪ್ ಅಷ್ಟೇ, ತುಂಬಾ ಏನು ಕುದಿಸೋ ಅಂತದೇನಿಲ್ಲ. ಆ ಬೆಲ್ಲ ಕರಗೋ ರೀತಿಯಾಗಿ ಬಿಸಿ ಮಾಡಿಕೊಂಡು ಆ ಅನ್ನ ನಾವು ಮಾಡ್ಕೊಂಡಿರ್ತೀವಲ್ಲ ಆ ಅನ್ನಕ್ಕೆ ನಾವು ಅದನ್ನ ಸೋಸ್ಕೊಂಡ್ಬಿಟ್ಟು ಆಮೇಲೆ ನಂತರ ಅದನ್ನ ಸಣ್ಣ ಉರಿನಲ್ಲೇ ಚೆನ್ನಾಗಿ ಗೂರಾಡ್ತಾ ಇದ್ದು ಆಮೇಲೆ ನಾವು ಇದೆಲ್ಲ ಕಾಯಿ ಏಲಕ್ಕಿ ಇದೆಲ್ಲದನ್ನು ನಾವು ಮಿಕ್ಸ್ ಮಾಡಿ ಅದಕ್ಕೆ ಬಿಸಿಗೆನೆ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸಿ ನಾವು ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇದನ್ನ ಮಿಕ್ಸ್ ಮಾಡ್ಕೊಂಡು ದ್ರಾಕ್ಷಿ ಗೋಡಂಬಿ ನಾವ್ ಇದ್ರೂ ಹಾಕೋಬಹುದು, ಇಲ್ದೆ ಇದ್ರೂ ಕೂಡ ನಾವು ರುಚಿಕರವಾಗಿರೋಂತ ಪಾಯಸನೇ ಆಗಿರುತ್ತೆ. ಯಾಕೆಂದ್ರೆ ನಾವ್ ಅದಕ್ಕೆ ಏಲಕ್ಕಿ ಹಾಕಿರ್ತೀವಿ, ಕೊಬ್ಬರಿ ಹಾಕಿರ್ತೀವಿ, ಗಸಗಸೆ ಹಾಕಿರೋದ್ರಿಂದ ಬಹಳ ರುಚಿಕರ ಕೂಡ ಆಗಿರುತ್ತೆ. ಇದೇ ನಮ್ಮ ಹತ್ರ ಅವಶ್ಯಕವಾಗಿ ಇದೆ ಅಂತಂದ್ರೆ ನಾವು ದ್ರಾಕ್ಷಿ ಗೋಡಂಬಿನ ಕೂಡ ಹಾಕ್ಬಹುದು, ಸ್ವಲ್ಪ ತುಪ್ಪದಲ್ಲಿ ಕರೆದು ಹಾಕ್ಬಹುದು. ಆಮೇಲೆ ಇದನ್ನ ನಾವು ತುಪ್ಪದ ಒಟ್ಟಿಗೆ ಸ್ವಲ್ಪ ಪಾಯಸನ ನಾವು ಅವಾಗವಾಗ ಒಂದೇ ಇಟ್ಕೊಂಡು ಒಂದು ಬೌಲ್ ಅಲ್ಲಿ ಟಿವಿ ನೋಡ್ತಾನೋ ಅಥವಾ ಬೇರೆ ಇನ್ನ ಏನಾದ್ರೂ ಇದ್ ಮಾಡ್ಕೊಂಡು ನಮಗೆ ಬೇಕು ಅಂದಾಗ ಸ್ವಲ್ಪ ನಾವು ಅದನ್ನ ಸವಿಬಹುದು. ಸವಿಲಿಕ್ಕೆ ಬಹಳ ತುಂಬಾ ರುಚಿಯಾಗಿ ಇರುತ್ತೆ, ಆನಂದವಾಗಿಯೂ ಕೂಡ ಇರುತ್ತೆ ಸರ್. ಯಾಕೆಂದ್ರೆ ಇದು ಹೊಸತಾಗಿರುತ್ತೆ, ಹೊಸತನ ಇದರಲ್ಲಿ ನಾವು ಕಂಡ್ಕೊಂಡಿರ್ತೀವಿ. ಯಾಕೆಂದ್ರೆ ಯಾವಾಗ್ಲೂ ಬರೀ ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸ ಇದಿಷ್ಟ ಅಷ್ಟೇ ನೋಡಿರ್ತೀವಿ. ಆದ್ರೆ ಈ ಪಾಯಸ ರುಚಿಯಾಗಿರುತ್ತೆ, ಜೊತೆಗೆ ಆರೋಗ್ಯಕ್ಕೂ ಒಳ್ಳೇದಂತ ಹೇಳ್ತಾರೆ. ಖಂಡಿತ ಸರ್. ಈಗ ಇವು ಒಂದು ಸಿಹಿ ಖಾದ್ಯಗಳಾದವು, ನಾವು ಬೇರೆ ಬಹಳ ತ್ವರಿತವಾಗಿ ಏನಾದ್ರು ಮಾಡಬಹುದಂದ್ರೆ ತಾವು ಹೇಳಿದ್ರೆ ಚಿತ್ರಾನ್ನ ಮಾಡಬಹುದು ಅಲ್ಲ ಮೊಸರನ್ನ ಮಾಡಬಹುದು ಅಂತ, ಇವನ್ನ ಯಾವ ರೀತಿ ಮಾಡ್ಬೇಕಾಗುತ್ತೆ ಸರ್? ನಾವು ಚಿತ್ರಾನ್ನ ಕೂಡ ಅಷ್ಟೇ, ನಾವು ಇವಾಗ ಒಂದು ಲೋಟ ಅಕ್ಕಿ ಇಟ್ಟಿದೀವಿ ಅಂತಂದ್ರೆ ಒಂದು ಲೋಟಕ್ಕೆ ಎರಡು ಲೋಟ ನಾವು ನೀರ್ ಹಾಕಿ ಅನ್ನ ಮಾಡ್ಕೋಬೇಕು ಸರ್. ಅನ್ನ ಮಾಡ್ಕೊಂಡಾಗ ಇನ್ನೇನು ಕಾಮನ್ ಆಗಿ ಚಿತ್ರಾನ್ನ ಮಾಡೋದು, ಇದಕ್ಕೆ ಏನು ಮಾವಿನಕಾಯಿನೂ ಹಾಕ್ಬಹುದು, ಉಳಿಗೆ ನಿಂಬೆಹಣ್ಣು ಹಾಕ್ಬಹುದು, ಹುಣಸೆ ಹಣ್ಣು ಕೂಡ ಹಾಕಿ ನಾವು ಮಾಡ್ಕೋಬೇಕು. ಇದನ್ನೇ ಬೇಕಂತ ಏನಿಲ್ಲ ಸರ್. ಇದಕ್ಕಿನ್ನ ಮಾವಿನಕಾಯಿ ಹಾಕಿದ್ರೆ ಇನ್ನೂ ತುಂಬಾ ಟೇಸ್ಟ್ ಇರುತ್ತೆ ಸರ್. ಈ ಚಿತ್ರಾನ್ನಕ್ಕೆ ಅನ್ನ ನಾವು ತಣ್ಣಗೆ ಮಾಡಿಕೊಂಡು ಆ ಗೊಜ್ಜನ ಮಾಡಿಟ್ಕೊಂಡು ಅದನ್ನ ಕಲಸಿ ಅದು ನಾವು ಮಾಡಿದ ತಕ್ಷಣ ಬಿಸಿದ ತಿನ್ನೋದಕ್ಕಿನ್ನ ಸರ್ ನಾವು ಮಧ್ಯಾಹ್ನ ಒಂದ್ ಎರಡು ಗಂಟೆ ಬಿಟ್ಟು ತಿಂದಾಗ ಅದ್ರದ ರುಚಿ ತುಂಬಾ ಅದ್ಭುತವಾಗಿರೋಂತ ರುಚಿ ಆಗಿರುತ್ತೆ ಸರ್. ಚಿತ್ರಾನ್ನ ನಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ ಸಂದರ್ಭದಲ್ಲಿ ನಮ್ಮನೆಯಲ್ಲಿ ಸ್ವಲ್ಪ ಮೊಸರಿದೆ, ಹಾಲಿದೆ ಅನ್ನೋದೇನಾದ್ರೂ ಇತ್ತು ಅಂದ್ರೆ ಆಮೇಲೆ ನಾವೆಲ್ಲಾದ್ರೂ ಅರ್ಜೆಂಟ್ ಹೊರಟಿದೀವಿ ಹೊರಗಡೆ ಅಂತಂದಾಗ ನಾವು ಆ ಅನ್ನನೇ ಮಾಡಿದ್ದಕ್ಕೆ ನಾವು ಸ್ವಲ್ಪ ಮೊಸರು ಸ್ವಲ್ಪ ಹಾಲು ಎರಡುನೂವೆ. ಯಾಕೆ ಅಂದ್ರೆ ಬರೀ ಮೊಸರು ಹಾಕಿದ್ರೆ ಸ್ವಲ್ಪ ಇವಾಗ ಹುಳಿ ತಿಂದ್ರೆ ಗ್ಯಾಸ್ಟಿಕ್ ಬರುತ್ತೆ ಈ ತರ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಫುಲ್ ಮೊಸರನ್ನ ಹಾಕ್ಬಾರ್ದು, ಮೊಸರೊಟ್ಟಿಗೆ ಸ್ವಲ್ಪ ನಾವು ಹಾಲನ್ನು ಹಾಕಿ ಅದಕ್ಕೆ ನಾವು ಒಂದ್ ಸ್ವಲ್ಪ ಸಾಸಿವೆ ಕರಿಬೇವು ಇದಿಷ್ಟನ್ನ ಒಂದ್ ಸ್ವಲ್ಪ ಒಗ್ಗರಣೆ ಕೊಟ್ಟು ಇದಕ್ಕೆ ಜೊಟ್ಟಿಗೆ ನಾವು ಏನ್ ಹಾಕ್ಬೇಕು, ಒಂದು ಸ್ವಲ್ಪ ಹಸೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಬೇಕು ಸರ್. ಯಾಕೆ ಅಂತಂದ್ರೆ ನಾವು ತಿಂದಿದ್ದ ಅನ್ನ ಇದು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮತ್ತೆ ಯಾವುದೇ ರೀತಿಯಾದ ನಮಗೆ ತೊಂದರೆಗಳು ಆಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ನಾವು ಸರಳವಾಗಿ ಮಾಡಿ ತಿನ್ಬೇಕು ಅಂದ್ರೆ ಇನ್ನೂ ಇದೆ ನಮಗೆ ಅಂದ್ರೆ ದಾಳಿಂಬೆ ಹಾಕ್ಬಹುದು ಸರ್, ಇನ್ನ ದ್ರಾಕ್ಷಿ ಗೋಡಿಂಬೆ ಹಾಕೋಬಹುದು, ಮತ್ತೆ ಇನ್ನ ಏನೆಲ್ಲ ನಮಗೆ ಇದಕ್ಕೆ ಹಾಕೊಳೋಕೆ ವೆರೈಟೀಸ್ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ಅಂದಾಗ ಜಾಸ್ತಿ ಹಾಕೋಬಹುದು. ಸರಳವಾಗಿ ಮಾಡ್ಬೇಕು ಅಂದ್ರೆ ಇಷ್ಟು ಮಾಡಿ ನಾವು ಜಮೀನಿಗೆ ಹೋದ್ರೆ ತಗೊಂಡೋಗ್ಬಹುದು, ಆಫೀಸಿಗೆ ಹೋದ್ರೆ ತಗೊಂಡೋಗ್ಬಹುದು, ಮನೆಯಲ್ಲಿ ಮಕ್ಕಳಿಗೆ ಶಾಲೆಗೆ ಕಳಿಸ್ಕೊಡ್ಬಹುದು ಮಧ್ಯಾಹ್ನದ ಊಟಕ್ಕೆ. ಅವಾಗೆಲ್ಲ ಅವರಿಗೂ ರುಚಿ ಗೊತ್ತಾಗಿ ಅವರೇ ಬಂದು ನಾಳೆ ನನಗೆ ಇದನ್ನೇ ಮಾಡಿಕೊಡು ಅಮ್ಮ ಅಂತ ಮಕ್ಕಳು ಕೇಳ್ತಾರೆ ಸರ್. ಆರೋಗ್ಯದ ದೃಷ್ಟಿಯಿಂದ ನಮ್ಮ ಸಿರಿಧಾನ್ಯಗಳನ್ನು ಬಳಸೋದು ಎಷ್ಟು ಮಹತ್ವ ಅಂತ ಈಗ ನಾವು ಸಾಕಷ್ಟು ತಿಳ್ಕೊಂಡಿದ್ದೇವೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ರಾಸಾಯನಿಕಗಳನ್ನು ಬಳಸಿ ನಾವು ಕೃಷಿಯಲ್ಲಿ ಬೆಳೆಗಳನ್ನು ಬೆಳೆಯೋದ್ರಿಂದ ಈ ಸಿರಿಧಾನ್ಯಗಳನ್ನ ನಾವು ರಾಸಾಯನಿಕವಲ್ಲದ ಒಂದು ಗೊಬ್ಬರ ಹಾಕಿ ಅಂತದನ್ನ ನಾವು ಬೆಳೀತಿದ್ದೀವಿ. ಹಂಗಾಗಿ ಅವು ಆರೋಗ್ಯಕ್ಕೆ ಬಹಳ ಮಹತ್ವ ಕೊಡ್ತಾ ಇದೀವಿ. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ನಾವು ಈ ಸಿರಿಧಾನ್ಯಗಳ ಒಂದು ಖಾದ್ಯಗಳನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯನ ಸುಧಾರಿಸುತ್ತೆ, ಜೊತೆಗೆ ಒಳ್ಳೆಯ ಆಹಾರನು ನಮಗೆ ಸಿಕ್ಕಂಗಾಗುತ್ತೆ. ಆಮೇಲೆ ಇದರಲ್ಲಿ ಖರ್ಚು ಕೂಡ ಕಡಿಮೆ ಸರ್. ನಾವು ಈ ಬೆಳೆನ ಬೆಳಿಲಿಕ್ಕೆ ರೈತರಿಗೆ ನಷ್ಟ ಆಗೋ ರೀತಿಯ ಖರ್ಚು ಕೂಡ ಆಗೋದಿಲ್ಲ ಸರ್. ಒಂದ್ಸಾರಿ ಜಮೀನಲ್ಲಿ ಬೇಸಾಯ ಮಾಡಿದಂತ ಜಮೀನಿಗೆ ಹೋಗಿ ಬಿತ್ತನೆ ಮಾಡಿ ಬಂದ್ರೆ ಅಷ್ಟೇ, ಅದಕ್ಕೆ ಬೇರೆ ಔಷಧಿ ಹಾಕ್ಬೇಕು, ಮತ್ತೆ ಇನ್ನೊಂದ್ಸತಿ ಗೊಬ್ಬರ ಹಾಕ್ಬೇಕು, ಮತ್ತೆ ಇನ್ನೊಂದೇನಾದ್ರೂ ಕಳೆ ಕೀಳ್ಬೇಕು ಅಂತದ್ ಏನು ಅಂತದಿರಲ್ಲ. ಒಂದು ಸಾರಿ ಎಡೆಕುಂಟೆ ಹೊಡೆಯುವಂತದ್ದು ಒಂದು ಪದ್ಧತಿ ಇರುತ್ತೆ ಸರ್, ಆಮೇಲೆ ಅದನ್ನ ನಾವು ಕಟಾವ್ ಮಾಡೋ ಅಂತದ್ದು ಆಮೇಲೆ ಕಣದಲ್ಲಿ ಅದನ್ನ ಕಾಳ್ ಮಾಡಿ ಮನೆಗೆ ತರುವಂತದ್ದು. ಆಮೇಲೆ ನವಣೆಯದು ಹುಲ್ಲು ಕೂಡ ಜಾನುವಾರುಗಳಿಗೆ ಒಳ್ಳೆ ಪೌಷ್ಟಿಕವಾದ ಆಹಾರನು ಕೂಡ ಆಗುತ್ತೆ ಸರ್. ಒಳ್ಳೇದು ಸುಮಾರು, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಂಡ್ರೆ ಈ ನವಣೆಯಿಂದ ಏನೆಲ್ಲ ಒಂದು ಖಾದ್ಯಗಳನ್ನು ಮಾಡಬಹುದು ಮತ್ತೆ ಅದರಿಂದ ಆರೋಗ್ಯ ಯಾವ ರೀತಿ ಸುಧಾರಿಸ್ಕೋಬಹುದು ಅನ್ನೋದು ನಮಗೆ ತಿಳಿದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ನವಣೆ ಸಿರಿಧಾನ್ಯ ಮೌಲ್ಯವರ್ಧನೆ ಹಾಗೂ ಬಳಕೆ ಕುರಿತು ಹೊಸದುರ್ಗ ತಾಲೂಕು ಆನಿವಾಳ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಪಿಎಂ ಸುಮಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿ ಸಿದ್ದಣ್ಣ. ಇದೀಗ ಕೇಳಿ ಈ ಜನಪದ ಗೀತೆಯನ್ನು.